ದಶಾವತಾರದ ಐದನೇ ಅವತಾರ ವಾಮನರೂಪಿ. ಅವತಾರ ಆಗಿದ್ದ ದಿವಸ ಭಾದ್ರಪದ ಶುದ್ಧ ದ್ವಾದಶಿ. ಅದಿತಿ ಕಶ್ಯಪರಲ್ಲಿ ಅವತಾರ. ವಾಮನರೂಪಿ ಪರಮಾತ್ಮನ ಪತ್ನಿ ಸುಖ ಅಥವಾ ವೃಷಾಕಪಿ ಅಂತ. ಶರೀರದಲ್ಲಿ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ಅಥವಾ ನಿಯಾಮಕ ವಾಮನರೂಪಿ ಪರಮಾತ್ಮ. ಅವನ ಕಾರ್ಯ ಪುರುಷರಲ್ಲಿ ಸೌಂದರ್ಯ ಪ್ರೇರಕ. ವಾಮನರೂಪಿ ಪರಮಾತ್ಮನ ಅವತಾರದ ಹಿನ್ನೆಲೆ ಏನು ಹೇಳಿದ್ರೆ, ಧನುವಿನ ಮಕ್ಕಳು ದಾನವರು, ಅವರ ಸೇನೆ ಬಲಿಷ್ಠವಾಗಿತ್ತು. ಸೇನೆಯಲ್ಲಿರ್ತಕ್ಕಂಥ ಕುದುರೆ ಕಾಲಾಳು ಎಲ್ಲವೂ ಕೂಡ ಸಿಂಹದಂತೆ ಬಲಶಾಲಿಯಾಗಿತ್ತು. ಆನೆ ಕುದುರೆ ರಥ ಕಾಲಾಳುಗಳು ಹೀಗೆ ನಾಲ್ಕು ಅಂಗಗಳಿಂದ ಪರಿಪೂರ್ಣವಾಗಿರ್ತಕ್ಕಂಥ ಸೇನೆ ಅವರಲ್ಲಿ ಇತ್ತು. ಇದರಿಂದ ಅವರಿಗೆ ದುರಹಂಕಾರಗಳು ಇತ್ತು. ದಾನವರು ನಡೆಸ್ತಾ ಇರ್ತಕ್ಕಂಥ ಅನುಚಿತವಾದ ಯಾಗದಲ್ಲಿ ಯಜಮಾನನಾಗಿ ದೀಕ್ಷಿತನಾಗಿರ್ತಕ್ಕಂಥವನು ಬಲಿಚಕ್ರವರ್ತಿ ಆಗಿರ್ತಾನೆ. ಪರಮಾತ್ಮ ವಾಮನನಾಗಿ ಆ ಯಾಗಶಾಲೆಗೆ ಬರ್ತಾನೆ. ದೈತ್ಯರ ನಾಯಕನಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಅಜೇಯತ್ವದ ವರವನ್ನು ಕೂಡ ಪಡೆದಿರ್ತಾನೆ. ಬಲಿಯ ನೇತೃತ್ವದಲ್ಲಿ ದೈತ್ಯರೆಲ್ಲ ದೇವಲೋಕದ ಮೇಲೆ ದಾಳಿ ಮಾಡ್ತಾರೆ. ಆಗ ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಅಡಗಿ ಕುಳಿತುಕೋತಾರೆ. ಅನಂತರ ಬಲಿಚಕ್ರವರ್ತಿ 100ನೇ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿರ್ತಕ್ಕಂಥ ಪರಮಾತ್ಮ ವಾಮನ ರೂಪನಾಗಿ ಅವತಾರ ಮಾಡ್ತಾನೆ. ಆದರೆ ಎಲ್ಲ ದೈತ್ಯರಂತೆ ಪರಮಾತ್ಮ ಬಲಿಯನ್ನು ಸಂಹಾರ ಮಾಡೋದಿಲ್ಲ. ಅದಕ್ಕೆ ಕಾರಣವನ್ನು ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಬಲಿ ಚಕ್ರವರ್ತಿ ದುಷ್ಟನಾಗಿರಲಿಲ್ಲ, ಅವನು ಭಗವದ್ಭಕ್ತನಾಗಿದ್ದ, ಅದು ಒಂದು ಕಾರಣ. ಎರಡನೇ ಕಾರಣ, ಹಿಂದೆ ಬಲಿಚಕ್ರವರ್ತಿಯ ಪಿತಾಮಹ ಆಗಿರ್ತಕ್ಕಂಥ ಪ್ರಹ್ಲಾದರಾಜರು ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿದರು, ನನ್ನ ಮೊಮ್ಮಗ ಬಲಿ ದಾರಿ ತಪ್ಪಿದಾಗ ಅವನನ್ನು ನಿಗ್ರಹಿಸದೆ ಉದ್ಧಾರ ಮಾಡಬೇಕು ಅಂತ. ನಮ್ಮ ವಂಶದಲ್ಲಿ ನಮ್ಮ ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತೆ ಇನ್ಯಾರನ್ನು ಕೂಡ ಸಂಹಾರ ಮಾಡಬಾರದು ಅಂತ ಈ ರೀತಿಯಾಗಿ ಒಂದು ಪ್ರಾರ್ಥನೆಯನ್ನು ಕೂಡ ಪ್ರಹ್ಲಾದರಾಜರು ನರಸಿಂಹರೂಪಿ ಪರಮಾತ್ಮನನ್ನು ಕುರಿತು ಮಾಡುತ್ತಾರೆ. ಆವಾಗ ಪರಮಾತ್ಮ ಹೇಳಿರ್ತಾನೆ, ಬಲಿಯಲ್ಲಿ ಬೇಡದೆ ನಿಗ್ರಹ ಮಾಡೋದಿಲ್ಲ. ನಂತರದಲ್ಲಿ ಯಜ್ಞವೇದಿಕೆ ಹತ್ರ ವಾಮನರೂಪ ಪರಮಾತ್ಮ ಬಂದು 3 ಪಾದ ಭೂಮಿಯನ್ನು ಕೂಡ ಬೇಡ್ತಾನೆ. ಬಲಿ ಅದಕ್ಕೆ ಸಮ್ಮತಿಸ್ತಾನೆ. ಬೇಡ ಅಂತ ಅಂದರೆ ಶುಕ್ರಾಚಾರ್ಯರು ಮೊದಲಾಗಿರ್ತಕ್ಕಂಥವ್ರು ಬೇಡ ಅಂತ ಯಾರೆಲ್ಲ ಹೇಳ್ತಾರೋ ಆ ಎಲ್ಲ ಮಾತನ್ನು ಕೂಡ ತಿರಸ್ಕಾರ ಮಾಡ್ತಾನೆ ಬಲಿಚಕ್ರವರ್ತಿ. ಆ ವಾಮನನೇ ಈಗ ತ್ರಿವಿಕ್ರಮ ರೂಪನಾಗಿ ಬೆಳೆದು ತನ್ನ 3ನೇ ಪಾದ ಇಡಲಿಕ್ಕೆ ಜಾಗ ಎಲ್ಲಿ ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ತನ್ನ ತಲೆಯನ್ನೇ ನೀಡಿದ ಅಂತ ಈ ರೀತಿಯಾಗಿ ಪುರಾಣ ತಿಳಿಸ್ತಾ ಇದೆ. ಬಲಿಯ ತ್ಯಾಗ, ಸತ್ಯವಾಕ್ಯ ಪರಿಪಾಲನೆ, ಔದರ್ಯಾದಿ ಗುಣಗಳಿಗೆ ಮೆಚ್ಚಿರ್ತಕ್ಕಂಥ ಪರಮಾತ್ಮ ಅವನಿಗೆ ಸುತಲ ಲೋಕದ ಆಧಿಪತ್ಯವನ್ನೇ ನೀಡಿ ತಾನೇ ದ್ವಾರಪಾಲಕನಾಗಿ ಅವನನ್ನು ಸಂರಕ್ಷಿಸಿದ ಅಂಥೇಳಿ. ಅಷ್ಟೇ ಅಲ್ಲ, ಮುಂದಿನ ಮನ್ವಂತರದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಕೂಡ ಕೊಟ್ಟ ಅಂತ. ಉಪೇಂದ್ರ ರೂಪಿ ಭಗವಾನ್ ಪ್ರತಿ ಮನ್ವಂತರಂ ಪ್ರಭು ಅಸುರಾನ್ ಹಂತಿ ನಿಯತಂ ಶ್ರಾದ್ದ ದೇವೇ ಚ ವಾಮನಃ ಅಂತ. ಎಲ್ಲ ಮನ್ವಂತರಗಳಲ್ಲೂ ಕೂಡ ಉಪೇಂದ್ರ ರೂಪಿ ಭಗವಂತ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಆದರೆ ವೈವಸ್ವತ ಮನ್ವಂತರದಲ್ಲಿ ವಾಮನ ರೂಪಿ ಪರಮಾತ್ಮ ವಾಮನ ರೂಪನಾಗಿ ಧಾರಣೆ ಮಾಡಿ ತಾನು ದೈತ್ಯರನ್ನು ಧಿಕ್ಕರಿಸಿ ದೇವತೆಗಳಿಗೆ ಸ್ವರ್ಗ ಸಂಪತ್ತನ್ನು ನೀಡ್ತಾನೆ. ಈ ರೀತಿಯಾಗಿ ಪಿತಾಮಹೇನಾಸ್ಯ ಪುರಾಹಿ ಯಾಚಿತೋ ಅಂದರೆ ಹಿಂದೆ ಪಿತಾಮಹನಾಗಿರ್ತಕ್ಕಂಥ ಆ ಪ್ರಹ್ಲಾದರಾಜರು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದರಿಂದ ಆ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಿಲ್ಲ. ಅದನ್ನು ಜಗನ್ನಾಥದಾಸರು ತತ್ವಸುವಾಲಿಯಲ್ಲಿ ವಾಮನರೂಪಿ ಪರಮಾತ್ಮನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ವೈರೋಚನೀಯ ಭೂಮಿ 3 ಪಾದವ ಬೇಡಿ ಈರಡಿಯೊಳಗಳದೆ ಭೂಮ್ಯೋಮ ಈರಡಿಯೊಳಗಳದೆ ಭೂವ್ಯೋಮವಳೆದ ಭಾಗೀರಥಿಯ ಜನಕ ದಯವಾಗೋ ಅಂತ. ವೈರೋಚನೆ ಅಂದರೆ ವಿರೋಚನನ ಮಗ ಬಲಿಚಕ್ರವರ್ತಿ ಅಂತ. ನಾರಾಯಣ ವರ್ಮದಲ್ಲಿ ಆ ವಾಮನರೂಪಿಯ ಪರಮಾತ್ಮನನ್ನು ಸ್ತೋತ್ರ ಯಾವ ರೀತಿಯಾಗಿ ಮಾಡಬೇಕು ಅಂತ ಕನ್ನಡದಲ್ಲಿ ವಾದಿರಾಜರು ತಿಳಿಸ್ಕೊಡ್ತಾರೆ. ಸ್ಥಳಗಳಲ್ಲಿ ವಾಮನನಾಗಿ ರಕ್ಷಿಸು ಅಂತ. ಮಾಯಾವಟು ವಾಮನ ಸ್ಥಳೇ ಅವ್ಯಾತತ್. ಹಿಂದೆ ದಶಾವತಾರದಲ್ಲಿ ಮೊದಲಿಗೆ ಜಲದಲ್ಲಿ ಮತ್ಸ್ಯಾವತಾರನಾಗಿ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿ, ಈಗ ನೆಲದಲ್ಲಿ ರಕ್ಷಿಸೋರು ಯಾರು ಅಂತ ಸಂಶಯ ಅಥವಾ ಪ್ರಶ್ನೆ ಬಂದರೆ, ಸ್ಥಳೇ ವಾಮನ ಅವ್ಯಾತ್ ಅಂತ, ವಾಮನ ರಕ್ಷಣೆ ಮಾಡಲಿ ಅಂತ. ವಾಮನರ ರೂಪ ಅತ್ಯಂತ ಸಣ್ಣದು, ಒಟ್ಟು ವಾಮನ ಅಂತ. ಅಣುತ್ವ ಮಹತ್ವಗಳೆರಡನ್ನೂ ಪ್ರಕಟಣೆ ಮಾಡಿರ್ತಕ್ಕಂಥ ರೂಪ ಅಂದರೆ ವಾಮನ. ವಾಮನ ಮತ್ತು ತ್ರಿವಿಕ್ರಮ ರೂಪಗಳಿಗೆ ಸಾಟಿಯೇ ಇಲ್ಲ ಅಂತ. ಇಂಥ ವಾಮನ ರೂಪಿ ಪರಮಾತ್ಮ ಯಾರ್ಯಾರಿಗೆ ಯಾವ್ಯಾವ ಸ್ಥಳದಲ್ಲಿ ವಾಸ ಅಂತ ನಿರ್ಧಾರ ಮಾಡ್ತಾನೆ. ವಾಮನ ಪುರಾಣದ ಮಂಗಳ ಶ್ಲೋಕನೇ ಹೀಗಿದೆ, ತ್ರೈಲೋಕ್ಯ ರಾಜ್ಯಮಾಚಿತ್ಯ ಬಲೇರೇಂದ್ರಾಯ ಯೋಧದೌ ನಮಸ್ತಸ್ಮೈ ಸುರೇಶಾಯ ಸದಾ ವಾಮನ ರೂಪಿಣೆ. ದೇವೇಂದ್ರನ ಸ್ಥಾನಭ್ರಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಉಪೇಂದ್ರನಾಗಿರ್ತಕ್ಕಂಥ ವಾಮನ ಬಲಿಯಿಂದ ರಾಜ್ಯವನ್ನು ಕಸಿದು ಪುನಃ ಪುರಂದರಿಗೆ ದೊರಕಿಸಿಕೊಟ್ಟ, ಬಲಿಗೆ ಸುತಳ ಲೋಕವನ್ನೇ ಕೊಟ್ಟ ಅಂತ ಈ ರೀತಿಯಾಗಿ. ಸುತಲ, ಸು ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ, ತಲನ ತನ್ನ ಪದತಲವನ್ನೇ ಕೊಟ್ಟ, ಪ್ರೀತಿಯಿಂದ ಕೊಟ್ಟ ಅಂತ. ಅದರಿಂದ ಕೊಡುಗೈ ಧೀರನಾಗಿರ್ತಕ್ಕಂಥವನು ವಾಮನ ಕೊಟ್ಟಿದ್ದು ಮಾತ್ರ ಅಲ್ಲ, ಬಲಿಯ ಲೋಕದ ದ್ವಾರಪಾಲಕನಾಗಿ ಅಲ್ಲಿಯೇ ನಿಂತು ಆ ಬಲಿಚಕ್ರವರ್ತಿಗೆ ನಿತ್ಯ ದರ್ಶನವನ್ನು ಕೂಡ ಅನುಗ್ರಹಿಸಿದ. ಮುಂದೆ ಸ್ವರೋಚಿಷ ಮನ್ವಂತರದಲ್ಲಿ ಅವನಿಗೆ ಇಂದ್ರಾಧಿಪತ್ಯವನ್ನು ಕೂಡ, ಅಂದರೆ ಇಂದ್ರ ಪದವಿಯನ್ನು ಕೂಡ ಕೊಟ್ಟ ಅಂತ ಈ ರೀತಿಯಾಗಿ ಕೇಳೋದು. ಇಂಥ ವಾಮನ ರೂಪಿ ಪರಮಾತ್ಮ ಕೇವಲ ಸ್ಥಳಕ್ಕೆ ಮಾತ್ರ ಅಭಿಮಾನಿಯಲ್ಲ, ಸ್ಥಳೇಚ ಅಂತ ಅಲ್ಲಿ ಬರ್ತಾ ಇದೆ, ಅಂದರೆ ಸ್ಥಳಕ್ಕೂ ಅಂದರೆ ಇನ್ಕ್ಲೂಡಿಂಗ್ ಅಂತ ಆ ರೀತಿಯಾಗಿ ಅರ್ಥ ಮಾಡುವಂಥದ್ದು. ಅರ್ಥಾತ್ ನೀರಿಗೂ ಆಶ್ರಯನಾಗಿ ಸ್ಥಳಕ್ಕೂ ಆಶ್ರಯನಾಗಿರ್ತಕ್ಕಂಥವನು, ಅಂದರೆ ನೀರು ಸಹಿತವಾದ ಸ್ಥಳಕ್ಕೂ ಕೂಡ ಆಶ್ರಯನಾಗಿರ್ತಕ್ಕಂಥವನು ಇದೇ ವಾಮನ ರೂಪಿ ಪರಮಾತ್ಮ ಅಂತ ಈ ರೀತಿಯಾಗಿ ಅರ್ಥ ಮಾಡುವಂಥದ್ದು. ವಾಮನ ಜಯಂತಿ ದ್ವಾದಶಿ ಪ್ರಯುಕ್ತ ಅರ್ಘ್ಯ ನೀಡುವಾಗ ಹೇಳುವ ಮಂತ್ರದಲ್ಲಿ ನೀರಿಗೂ ಅಧಿಪತಿ ಅನ್ನೋ ಉಲ್ಲೇಖ ಅಲ್ಲಿ ಬರ್ತಾ ಇದೆ. ನಮಸ್ತೆ ಪದ್ಮನಾಭಾಯ, ನಮಸ್ತೆ ಜಲಶಾಯಿನೆ, ತುಭ್ಯಂ ಅರ್ಘ್ಯಂ ಪ್ರಯಚ್ಛಾಮಿ ಜಲವಾಮನ ರೂಪಿಣೆ ಅಂತ. ಬಾಲವಾಮನ ರೂಪಿಣೆ ಬ್ರಹ್ಮಚಾರಿಯಾಗಿರ್ತಕ್ಕಂಥ ವಾಮನ ಸ್ಥಳ ಮತ್ತು ನೀರಿನಲ್ಲಿ ಮಾತ್ರ ರಕ್ಷಕನಲ್ಲ, ವಾಮನೆನಿಸಿದ ರುದ್ರದೇವರ ವಾಮದೇವ ಅಂತ ಏನು ಕರಿತೀವಿ ಅಂತ ರುದ್ರದೇವರಿಗೂ ಕೂಡ ಅವನೇ ನಿಯಾಮಕರಾಗಿರ್ತಕ್ಕಂಥವನು. ರುದ್ರದೇವರು ರುದ್ರ ಭೂಮಿಗೆ ಅಭಿಮಾನಿಯಾಗಿರ್ತಕ್ಕಂಥವರು, ಸಾತ್ವಿಕರ ಶ್ರೇಯಸ್ಸಿಗಾಗಿ ಸದಾಕಾಲ ರಾಮಮಂತ್ರವನ್ನು ಪಠನೆ ಮಾಡುವಂಥವರು. ಅವರಿಗೂ ಶ್ರೇಯಪ್ರದನಾಗಿ ಆ ರುದ್ರದೇವರ ಅಂತರ್ಯಾಮಿಯಾಗಿ ಆ ಸ್ಥಳದಲ್ಲಿ ವಾಮನ ರೂಪಿ ಪರಮಾತ್ಮ ಇರುವಂಥದ್ದು. ಹೀಗೆ 14 ಲೋಕಗಳು ಉಪಲಕ್ಷಣೆಯ ಜಲ, ಸ್ಥಳ, ರುದ್ರಭೂಮಿ ಹೀಗೆ ಸಕಲ ಸ್ಥಳಗಳಿಗೂ ಕೂಡ ನಿಯಾಮಕನಾಗಿರ್ತಕ್ಕಂಥವನು ವಾಮನ ರೂಪಿ ಪರಮಾತ್ಮ, ಸರ್ವತ್ರ ವ್ಯಾಪ್ತನಾಗಿರುವಂಥದ್ದು. ಅದನ್ನೇ ವ್ಯಾಸರು ಮಾಯಾವಟು ವಾಮನ ಅಂತ ಈ ರೀತಿಯಾಗಿ ಪ್ರಯೋಗ ಮಾಡಿರುವಂಥದ್ದು. ಮಾಯಾ ಅಂದರೆ ಸ್ವೇಚ್ಛಾರೂಪಿ ಅಂತ, ಇಚ್ಛಾರೂಪ, ತನಗೆ ಇಚ್ಛವನ್ನು ರೂಪವನ್ನು ತಗೊಳ್ಳೋನು. ಇಂಥ ಪರಮಾತ್ಮ ಲಕ್ಷ್ಮೀ ಬ್ರಹ್ಮಾದಿಗಳಿಂದಲೂ ವೇದಗಳಿಂದಲೂ ಕೂಡ ಸಾಕಲ್ಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಮಗ್ರ ಕಾಟಕ ಉಪನಿಷತ್ತಿನ ಅಧಿದೇವತೆಯು ಕೂಡ ಆ ವಾಮನ ರೂಪಿ ಪರಮಾತ್ಮನೇ ಅಂತ ಈ ರೀತಿಯಾಗಿ. ಆ ವಾಮನ ರೂಪಿ ಪರಮಾತ್ಮನನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಊರ್ಧ್ವಂ ಪ್ರಾಣಂ ಉನ್ನಯತಿ, ಅಪಾನಂ ಪ್ರತ್ಯಗಸ್ಯತಿ, ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ. ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಭೂತವಾಯುವನ್ನು ನಿಯಂತ್ರಣ ಮಾಡೋನು ಕೂಡ ವಾಮನ ರೂಪಿ ಪರಮಾತ್ಮ. ಅದರಿಂದ ಶರೀರದಲ್ಲಿರ್ತಕ್ಕಂಥ ಗಾಳಿಯ ಒಂದು ಭಾಗವನ್ನು ಪ್ರಾಣವಾಯುವನ್ನಾಗಿಸಿ ಮೇಲ್ಮುಖವಾಗಿ ಕೊಂಡೊಯ್ಯನವನು ಕೂಡ ವಾಮನ ರೂಪಿ ಪರಮಾತ್ಮ. ಇನ್ನೊಂದನ್ನು ಕೆಳಮುಖವಾಗಿಸಿ ಅಪಾನವಾಯುವನ್ನಾಗಿ ಅದನ್ನು ಹೊರಗೆ ಕಳಿಸೋರು ಕೂಡ ಇದೇ ವಾಮನ ರೂಪಿ ಪರಮಾತ್ಮ. ಅಂತಹ ಪ್ರಾಣನನ್ನು ನಿಯಂತ್ರಣ ಮಾಡುವ ಪ್ರಾಣಸ್ಯ ಪ್ರಾಣ ಅಂತಾದರೆ ವಾಮನ ಅಂತೇಳಿ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ. ವಾಮಂ ನಯತಿ ಇತಿ ವಾಮನಃ ಅಂತ. ಇಲ್ಲಿ ವಾಮ ಅಂದರೆ ಸುಂದರನಾಗಿರ್ತಕ್ಕಂಥ ಮುಖ್ಯ ಪ್ರಾಣ, ಅವನನ್ನು ನಯತಿ ಅಂದರೆ ಚೆನ್ನಾಗಿ ಹಂಸಮಂತದ ಮೂಲಕ ಪ್ರೇರಿಸುವವನು ಇದೇ ವಾಮನ ರೂಪಿ ಪರಮಾತ್ಮ ಅಂತ. ಇಂಥ ವಾಮನ ರೂಪಿ ಪರಮಾತ್ಮನನ್ನು ಸದಾಕಾಲ ವಿಶ್ವೇ ದೇವತೆಗಳು ಉಪಾಸನೆ ಮಾಡ್ತಾರೆ. ಆದ್ದರಿಂದ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರ್ತಕ್ಕಂಥ ವಾಮನನೇ ಈ ಪಿಂಡಾಂಡದಲ್ಲೂ ವ್ಯಾಪಿಯಾಗಿ ಆ ಜೀವನ ಶರೀರವನ್ನು ಕೂಡ ರಕ್ಷಣೆ ಮಾಡುವಂಥದ್ದು. ಇಂಥ ವಾಮನ ರೂಪಿ ಪರಮಾತ್ಮ ಸ್ಥಳದಲ್ಲಿದ್ದು ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ, ನಾವು ನಿತ್ಯ ವಾಸ ಮಾಡೋದಲ್ಲಿ ಸ್ಥಳದಲ್ಲಿಯೇ ಹೊರತು ಜಲದಲ್ಲಿ ಅಲ್ಲ. ಅಷ್ಟೇ ಅಲ್ಲ, ನಮ್ಮ ವಾಸ ಬಂಜರು ಭೂಮಿ ಅಥವಾ ಮರುಭೂಮಿಯಲ್ಲೂ ಕೂಡ ಅಲ್ಲ, ಜಲಯುಕ್ತವಾಗಿರ್ತಕ್ಕಂಥ ಸ್ಥಳದಲ್ಲಿ ವಾಸ. ಇದನ್ನೇ ಸ್ಥಳೇಚ ಅಂಥೇಳಿ ಅಲ್ಲಿ ಪ್ರಯೋಗ ಮಾಡಿರುವಂಥದ್ದು. ನೀರಿರ್ತಕ್ಕಂಥ ಸ್ಥಳಕ್ಕೆ ಸ್ಥಳ ಅಂಥೇಳಿ. ಉದಾಹರಣೆಗೆ ನಾವು ಮನೆ ಕಟ್ಟೋಕ್ಕೆ ಮುಂಚೆ ಸ್ಥಳದಲ್ಲಿ ನೀರು ಚೆನ್ನಾಗಿದೆಯಾ ಅಂತ ಪರೀಕ್ಷೆ ಮಾಡಿ ಆ ಸ್ಥಳವನ್ನು ಆಯ್ಕೆ ಮಾಡ್ತೀವಿ. ಭೂಮಿಂತೆ ವಾಮನೋ ದದ್ಯ, ಭೂಮಿಯನ್ನು ಏನೋ ವಾಮನನ ದಯದಿಂದ ಪಡೆದವು, ಅದಾದ ನಂತರದಲ್ಲಿ ನೀರು ಇತ್ತು ಏನು ತೊಂದರೆ ಇಲ್ಲ. ಇನ್ನು ಮುಂದಿನ ಚಿಂತೆ ಯಾವುದು? ವಾಸ್ತುವಿನ ಚಿಂತೆ, ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟಬೇಕು ಅಂತ. ದೇವಲೋಕದಿಂದ ದೂಡಲ್ಪಟ್ಟಿರ್ತಕ್ಕಂಥ ವಾಸ್ತುಪುರುಷ ಚೌಕಾಕಾರದಲ್ಲಿ ಭೂಮಿಗೆ ಬಿದ್ದಿರುವಂಥದ್ದು ವಾಸ್ತುವಿಗೆ ಅನುಕೂಲವಾಗಿ ಮನೆ ಕಟ್ಟಬೇಕು. ಕೆಲವು ಸಲ 100% 100% ಭಾಗ ವಾಸ್ತುವನ್ನು ಸಾಧಿಸೋದಕ್ಕೆ ಆಗದೇ ಇದ್ದರೂ ಕೂಡ ಆ ವಾಮನ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೂ ಸಾಕು, ನಮಗೆ ಆ ದೋಷ ಪರಿಹಾರವನ್ನು ಉಂಟು ಮಾಡ್ತಾನೆ. ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ಟಿರ್ತಕ್ಕಂಥ ವಾಮನನ ಧ್ಯಾನದಿಂದ ಸಕಲ ಗ್ರಹ ಉಪದ್ರವ ಗೃಹದಲ್ಲಿ ಬರ್ತಕ್ಕಂಥ ಉಪದ್ರವಗಳು ಕೂಡ ನಾಶ ಆಗತ್ತೆ. ಧ್ಯಾಯೇ ಸುಶುಕ್ಲ ಮರವಿಂದ ದಲಾಯತಾಕ್ಷಂ ಸೌವರ್ಣ ಪಾತ್ರ ದಧಿಭೋಜ್ಯ ಮತಾಮೃತಂಚ ದೋರ್ಭ್ಯಾಂ ದದಾನ ಅಖಿಲಶ್ಚ ಸುರೈಪರೀತಂ ಶೀತಾಂಶು ಮಂಡಲಗತಂ ರಮಯಾಸ ದೋದಿತಂ ರಮಯಾ ಸಮೇತಂ. ಶುಭ್ರವರ್ಣ ವಿಶಿಷ್ಟನಾಗಿರ್ತಕ್ಕಂಥ ತಾವರೆ ದಳದಂತೆ ಕಣ್ಣುಳ್ಳಗಳು ಉಳ್ಳವನು ಬಂಗಾರದ ಬಟ್ಟಲಿನಲ್ಲಿ ಮೊಸರನ್ನವನ್ನು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಅಮೃತ ಕಲಶವನ್ನು ಧರಿಸಿರ್ತಕ್ಕಂಥ ಸಕಲ ದೇವತೆಗಳೊಂದಿಗೆ ಚಂದ್ರಮಂಡಲದಲ್ಲಿ ಆಸೀನಾಗಿರ್ತಕ್ಕಂಥ ರಮಾಸಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನು ವಾಮನರೂಪಿಯನ್ನು ಧ್ಯಾನ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಜಗನ್ನಾಥಾಸರು ಹರಿಕಥಾಮೃತಸಾರದಲ್ಲಿ ವಾಮನ ಜಿಹ್ವೆಗೆ ಅಭಿಮಾನಿ ಆ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ. ಅದೇ ಅರ್ಥದಲ್ಲಿ ಕನಕದಾಸರು ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಈ ರೀತಿಯಾಗಿ, ಅದರಿಂದ ಮಾಯಾವಟು ವಾಮನ ಆ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂತ. ಏನು ಮಾಯಾವಟು ಅಂತ ಕೇಳಿದ್ರೆ, ಜ್ಞಾನೇಂದ್ರಿಯಗಳೆಲ್ಲವೂ ಕೂಡ ಎರಡು ಎರಡಿದ್ದರೆ ನಾಲ್ಗೆ ಮಾತ್ರ ಒಂದೇ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಎರಡೂ ಕೆಲಸವನ್ನು ವ್ಯಾಪಾರವನ್ನು ಕೂಡ ಮಾಡ್ತಾ ಇದೆ. ಆದ್ದರಿಂದ ನಾಲಿಗೆಗೆ ಗಾಯತ್ರಿ ಮಂತ್ರದ ನ್ಯ ಅಕ್ಷರ ಪ್ರತಿಪಾದ್ಯನಾಗಿರ್ತಕ್ಕಂಥ ವಾಮನ ತ್ರಿವಿಕ್ರಮನೇ ಅಭಿಮಾನಿಯಾಗಿರ್ತಕ್ಕಂಥವನು. ಅದಕ್ಕೆ ಮಾಯಾವಟು ವಾಮನ ಅಂತ ಈ ರೀತಿಯಾಗೂ ಕೂಡ ಹೇಳುವಂಥದ್ದು. ಇಂಥ ವಾಮನರೂಪಿ ಪರಮಾತ್ಮನನ್ನು ನಾವು ವಾಸ್ತು ದೋಷ ಪರಿಹಾರಕ್ಕೂ ಕೂಡ ಸ್ತೋತ್ರ ಮಾಡಬೇಕು. ಇನ್ನು ನೇಮದಿಂದ ಪ್ರೇಮದಿಂದ ಪರಮಾತ್ಮನ ನಾಮಸ್ಮರಣೆ ಆಗಬೇಕು. ಅದನ್ನು ನೇಮ ಅಂದರೆ ಸಿಸ್ಟಮೆಟಿಕ್ ಅಂದರೆ ಒಂದು ಕ್ರಮಬದ್ಧವಾಗಿ ಪರಮಾತ್ಮನನ್ನು ಸ್ತೋತ್ರಾದಿಗಳನ್ನು ಮಾಡಬೇಕು. ಅದನ್ನು ಪ್ರೇಮದಿಂದ ಅಂದರೆ ಕಾಟಾಚಾರಕ್ಕಲ್ಲ, ಆ ರೀತಿಯಾಗಿ ನಡಿಬೇಕು ಅಂತಾದರೆ ಇಂಥ ವಾಮನರೂಪಿ ಅನುಗ್ರಹ ಅನ್ನೋದು ವಿಶೇಷವಾಗಿ ಸಾಧಕನಿಗೆ ಬೇಕು. ಈ ರೀತಿಯಾಗಿ ದಶಾವತಾರದಲ್ಲಿ ಐದನೆಯ ರೂಪ ಆಗಿರ್ತಕ್ಕಂಥ ವಾಮನರೂಪಿ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಬೇಕು.